ವನಕ್ಕೆ ಹೋಗುವ ಇಂದು ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ ವನಕ್ಕೆ ಹೋಗುವ ಕಾನನದಲ್ಲಿ ಸಖಿಯರೊಂದಿಗೆ ವಿಹರಿಸುತ್ತಿರುವ ಪದ್ಮಾವತಿಯನ್ನು ನೋಡಿ ವೆಂಕಟರಮಣನು ತನ್ನ ಮನದಲ್ಲಿ ಹೀಗೆ ಹೇಳುವನು, ಶಿವ ಶಿವ ಮಹಾದೇವ. ಈ ಹಾಡು ಜಂಪೆ ತಾಳದಲ್ಲಿದೆ. ಶಿವ ಶಿವ ಯಾವ ಎನ್ನು ಶ್ರೀನಿವಾಸನು ಮಾತನಾಡಿಸುವ ಸಂದರ್ಭದ ಪದ್ಯ ಸತಿ ಶಿರೋಮಣಿ ನಿನ್ನ ಜತೆಯ ಲಾವಣ್ಯರು ಏಕತಾಳ. ಸತಿ ಶಿರೋಮಣಿ ನಿನ್ನ ಜತೆಯ ಲಾವಣ್ಯರು ಪದ್ಮಾವತಿಯನ್ನು ನೋಡಿ ಬಂದು ವಿರಹ ವೇದನೆಯಲ್ಲಿ ಮುಸುಗಿಟ್ಟು ಮಲಗಿರಲು ತಾಯಿ ಬಕುಳಾವತಿ ಬಂದು ವಿಚಾರಿಸುವುದು. ಹರಿಯು ವಲ್ಮಿಕದಿ ತೊರೆದನ್ನ ಪಾನವ ರೂಪಕತಾಳ. ಮುದಿ ಬಕುಳಾವತಿ ಪಕ್ಷವೋ ಜಗಳ ಭಾವ ಶುದ್ಧಿಯೋ ಎಸಗಿರ ಗುಣವೇದ ಶ್ರೀವರನಿಗಾಗಿ ಬಂದು ಮಲಗಿದ ವೆಂಕಟ ಜಲಪತಿಯ ಕ ಕಳೆಗೊಂಡಿದೇತ ಕಿಂತಿಲಿ ನಿನ್ನ ವದನ ಮಲಗಿಯೇ ಹಗಲು ಹೊತ್ತಿನ ಕಳೆಗೊಂದಿದೇತ ಕಿಂತಿಲಿ ನಿನ್ನ ವದನವು ಮಲಗಿಯೇ ಹಗಲು ಹೊತ್ತಿನಲಿ ಇತ್ತ ಪದ್ಮಾವತಿಯು ಚಿಂತಿತಳಾಗಿ ಮಲಗಿರಲು ತಂದೆ ಆಕಾಶರಾಯನು ಬಂದು ನುಡಿವನು. ಈ ಪದ್ಯ ಹೀಗಿದೆ: ಮಗಳೇ ಮೃದು ಸಾರಸ ನಿಭ ಪದ ಯುಗಳಿ ತ್ರಿವುಡೆತಾಳ. ಮಗಳೇ ಮೃದು ಸಾರದ ನಿಭ ಪದ ಯುಗಳೇ ಆಕಾಶರಾಯನಲ್ಲಿಗೆ ಬಂದ ಕೊರವಂಜಿಯು ಪದ್ಮಾವತಿ ಚೇತರಿಸಿಕೊಳ್ಳಲು ಇರುವ ದಾರಿ ಹೇಳುವಳು. ಕೇಳಯ್ಯ ಭೂಪ ಕೇಳಯ್ಯ ಅಷ್ಟತಾಳ. ಕೇಳಯ್ಯ ಭೂಪ ಕೇಳಯ್ಯ ಕೇಳಯ್ಯ ಭೂಪ ಕೇಳಯ್ಯ ಭೂಪ ಸುಶೀಲನೇ ನಿನ್ನ ಬಾರಯ ತುಗೂಟ ನಿರ್ಮೂಲವ ಮುನ್ನ ಸಾಧು ದೈ ಕೇಳಿ ಸತಿ ತಾನು ದಾಸಿಯ ರೊಟನೆ ಕ್ರೀಡಾ ದರಸಿಯನು ಪಾಸಾರಲಲ್ಲಿ ನಿವೇಶಗೊಂಡುದನು ಶೇಷ ಗಿರೀಶ ಲಕ್ಷ್ಮೀಶ ನೋಡಿದನು ಕೇಳಯ್ಯ ಭೂಪ ಕೇಳಯ್ಯ. ಈಗ ಮಂಗಳ ಹಾಡು. ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಪದನ ಬಿರೆ ಭ್ರಮರಿ ಭ್ರಮರಿ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಜನರದಿ ಸರ್ವೇಶ್ವರಿ ನಿನ್ನನು ಕೋಶವಿ ನುಡಿಲುವೆ ಪಾಲಿಸು ಅಪಯ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಗೋಪಾಲನಿಗೆ ಮುನಿಜನ ವಂದಿತ ಮಾಧವಗೆ ಕರದರ ಮಹಿಮನ ಮನದೊಳು ನೆನೆಯುತ್ತ ಕನದರ ಮಹಿಮನ ಮನದೊಳು ನೆನೆಯುತ್ತ ಮಣಿಯುಳೇ ಬಾಲ ಮಂಗಳಂ ಜಯ ಮಂಗಳಂ ಮಂಗಳಂ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀನಿವಾಸ ಕಲ್ಯಾಣ, ಭಾಗವತರು ಗೋಪಾಲಕೃಷ್ಣಮಯ್ಯ ಬಾಯಾರು ಪೆಲತಡ್ಕ, ಚೆಂಡೆ ಸುಕುಮಾರ ಬಲ್ಲಾಳ್ ಅಳಕೆ, ಮದ್ದಳೆ ಮರಿಯಯ್ಯ ಬಲ್ಲಾಳ್ ಚಿಪ್ಪಾರು, ನಿರೂಪಣೆ ರಾಮಚಂದ್ರ ಭಟ್ ಧರ್ಮತಡ್ಕ. ಇದೀಗ ಎಂಕೆ ಜಯಶ್ರೀ ಹಾಗೂ ಶ್ರೀರಕ್ಷಾ ಅರವಿಂದ್ ಹಾಡಿರುವ ಕವಿ ಪರಮದೇವ ಅವರ ರಚನೆಯೊಂದನ್ನು ಕೇಳೋಣ. ಗಜಮುಖದವಗೆ ಗಣಪಗೆ, ಗಜಮುಖದವಗೆ ಗಣಪಗೆ, ಚಲೋ ತ್ರಿಜಗವಂದಿತರೆ, ಆರತಿ ಎತ್ತೀರೆ, ಆರತಿ ಎತ್ತೀರೆ, ಗಜಮುಖದವಗೆ ಗಣಪಗೆ, ಚಲೋ ತ್ರಿಜಗವಂದಿತರೆ, ಆರತಿ ಎತ್ತೀರೆ, ಆರತಿ ಎತ್ತೀರೆ. ಕದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗವನ್ನಿತರೆ ಆರತಿ ಎತ್ತೀರೇ ಆರತಿ ಎತ್ತೀರೇ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗವನ್ನಿತರೆ ಆರತಿ ಎತ್ತೀರೇ ಆರತಿ ಎತ್ತೀರೇ ಆರತಿ ಎತ್ತೀರೇ ಆರತಿ ಎತ್ತೀರೇ ಆರತಿ ಏನ್ ಶೇಷಪ್ಪ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಓ ಬೇಸ್ಟ್ರೆ ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದಾ? ಓ ಮೇಸ್ಟ್ರೆ, ಹಂಗಾದ್ರೆ ಆಫೀಸಿಂದ ಆಫೀಸ್ಗೆ ಅಲಿಯೋದು ತಪ್ತು ಅಣ್ಣು. ಹೌದು ಮೇಸ್ಟ್ರೆ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೆ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್ ಫಾಸ್ಟ್ ಎಫಿಶಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿಗೆ ಭರವಸೆ. ಬಿಜೆಪಿಗೆ ವೋಟ್ ಮಾಡಿ.